ಈಗ ನೋಡಪ್ಪ ನೀನು ಭಾಳ ಸೆಣೆ ಅದೇ ಆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಎಲ್ಲ ಬೀಜ ತೊಗೊಂಬಂದು ಆಮೇಲೆ ಬೀಜೋಪಚಾರ ಮಾಡಿ ನೀ ಊರಿದೆ ಎಷ್ಟು ಚಲೋ ಆಗೈತೆ ನೋಡು ಅಗದಿ ಬರೋಬ್ಬರಿ ಆಗ ನಂದು ಅಲ್ಲೊಂದು ಹುಟ್ಟೈತೆ ಇಲ್ಲೊಂದು ಹುಟ್ಟಿಲ್ಲ ಅಂದ್ರೆ ಹಂಗ್ಲ ಆಗ್ಬಿಟ್ಟದ ನಂದು ನಾ ಏನು ಮಾಡಿದ್ ಗೊತ್ತಾನು ಅವ್ ನಮ್ಮ ರೈತರ ಬೀಜ ಅಂತಿದ್ದು ಒಂದು ತೊಗೊಂಬಂದು ಹಾಕ್ಬಿಟ್ಟಿನಿ ನೋಡಿದ್ರೆ ಈಗ ಅವ್ರು ಸರಿ ಬೆಳಿತಾನೆ ಇಲ್ಲ ನೋಡೋ ಈಗೇನು ಮತ್ತೆ ಮುರಿದು ಬಿತ್ತಬೇಕು ಏನು ಅಂತ ವಿಚಾರ ಮಾಡಕತ್ತೆ ನೋಡು ಬಸಣ್ಣ ನಾವು ಈ ಮೆಕ್ಕೆಜೋಳ ಹಾಕಿದ್ವಿ ನೋಡು ಗೊಂಜಾಳ ಗೊಂಜಾಳ ಆ ಗೊಂಜಾಳ ಚಲೋ ಆಗೈತದ ಮತ್ತೆಲ್ಲ ಸಾಲ ಅಗದಿ ಬಹಳ ಆಗ್ಲಿ ಒಂದ್ ಗೇನ್ ಆಗೈತೆ ನೋಡಿ ಹಿಂಗೆ ಒಂದ್ ಗೇನ್ ಆಗೈತಿ ಮತ್ತ ಅದಕ್ಕಿಂತ ಮೊದ್ಲ ಮೆಣಸಿನ್ಕಾಯಿ ಹಾಕಿದ್ದಪ್ಪ ಆ ಮೆಣಸಿನ್ಕಾಯಿ ಲುಕ್ಸಾನ ಆತಿ ಸಲ ಅದು ಅಲ್ಲ ಅದ್ರೂ ನೀ ಮೊನ್ನೆ ಅದು ಸರ್ಕಾರ ಗೊಬ್ಬರ ತಗೊಂಡು ಆ ಬೀಜ ತಗೊಂಡು ಆಮೇಲೆ ಎಷ್ಟು ಹುರುಪಿಂದ ನೀನು ಬೀಜಕ್ಕೆ ಬಿತ್ತಕ್ ಹೋಗುದನ ಒಂದ್ ದೊಡ್ಡ ಅಲ್ಲಲ್ಲ ಸಂಭ್ರಮ ನೋಡಪ್ಪ ನಾನು ಬಿಟ್ಟಿದ್ನೆ ನಾನು ಮತ್ತ ಅದ್ರಾಗ ಏನ್ ಎಷ್ಟು ಮಜಾ ಆಯ್ತಲ್ಲ ಒಕ್ಕಲ್ತಂದಾಗ ಅಂತೇಳಿ ಎಲ್ಲ ಗೊತ್ತಾತದು ಆಮೇಲೆ ಮೊದಲು ಹೊಲಕ್ಕೆ ಹೋಗೋದು ಬಿಟ್ಟು ಬಿಟ್ಟಿದ್ದೆ ನಾನು ಇದನ್ನೆಲ್ಲ ಮಾಡೋದು ಮೊದಲೆಲ್ಲ ಸಣ್ಣವರಿದ್ದಾಗ ಮಾಡೇವಲ್ಲ ಮಾಡಿಲ್ಲ ನಾವೇನು ಇಲ್ಲ ಕುಂಟಿ ಹೊಡೆದಿಲ್ಲೋ ಕುಂಟಿ ಹೊಡೆದಿಲ್ಲೋ ಏನ ಗಳೆ ಹಿಡಿದಿಲ್ಲೋ ಏನ್ ಹಿಡಿದಿಲ್ಲ ಬೆನನ್ ಹೊಲದಾಗ ನಾನು ಇದನ್ನ ಹೆಸರು ಹಾಕಿನಿ ಈ ಸರಿ ಅದೊಂದು ಸ್ವಲ್ಪ ಚಲೋ ಆಗೈತೆ ನೋಡಪ್ಪ ಕೈ ಹಿಡಿತೈತೆ ಅಂತ ಅನಿಸುತ್ತೆ ಅಲ್ಲಿ ಯಾಕಂದ್ರೆ ಇವತ್ತ ರೇಟ್ ಚಲೋ ಅದ ಐದು ಸಾವಿರ ಮೇಲೆ ಏಟತಿದ್ರು ರೇಟ್ ನಾವು ಚಲೋತ್ನಾಗ ನಾವು ಬೆಳಿಲಿಕ್ಕೆ ಸಾಧ್ಯ ಆಯ್ತಂದ್ರೆ ಆಗ್ತದ ಅಂದ್ರೆ ಅದಕ್ಕೆ ನಮ್ಮ ಕೃಷಿ ವಿಜ್ಞಾನಿ ಇದ್ರಪ್ಪ ಕರ್ಕೊಂಡು ಹೋಗಿದ್ದೆ ತೋರಿಸಿದೆ ಈಗ ಈ ತರ ಆತಾದಾಗ ಯಾವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿನಿ ಸಣ್ಣ ಮಿಡತೆ ಪಡತೆ ಓಡಾಡಕತ್ತಿರ ಸಣ್ಣ ಸಸಿ ಇದ್ದಾಗ ನೋಡಿ ಈಗ ಅವನ್ನ ಮೊದಲ ನಾವು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರ ಮತ್ತೆ ಚಲೋನ ಪೈಕ್ ಬಂದ ಬರ್ತೈತೆ ಮತ್ತೆ ಇಳುವರಿ ಚಲೋ ಬರ್ತೈತೆ ಅಂತೇಳಿ ಅವ್ರು ಹೇಳಾಕತ್ತಿದ್ರ ಅವ್ರದೆಲ್ಲ ಮಾತು ಕೇಳ್ಕೊಂಡು ಔಷಧ ಎಲ್ಲ ತೊಗೊಂಬಂದು ರೆಡಿ ಮಾಡ್ಕೊಂಡು ನೋಡು ಮತ್ತೆ ನಾಳೆ ಮುಂಜಾನೆ ಹೋಗ್ಬೇಕು ಹೌದಲ್ಲ ಆದರೂ ಇದ್ರ ಬಗ್ಗೆ ಏನು ನೋಡಿ ಈಗ ಪ್ರತಿದಿನ ಮುತುವರ್ಜಿ ವಹಿಸ್ಬೇಕು ನೋಡಿ ಇದನ್ನ ಅಲ್ಲ ಹಾಗದಿ ಹಾ ಇದೊಂದು ನಾವೇನದು ಪಾರ್ಟ್ ಟೈಮ್ ಕೆಲಸ ಅಲ್ಲಿದ್ದು ಇದು ಯಾವಾಗಲೂ ಕೂಡ ಮುಂದಿನ ದಿವಸ ಅಂದ್ಬಿಟ್ಟು ಅದರೊಳಗೆ ಇದ್ರನ ನಾವು ಭೂಮಿ ತಾಯಿ ಹೆಂಗದಾಳ ಅಂತೇಳಿ ನಾವು ಮಾತಾಡಿಸ್ತಾ ಇದ್ರನ ನಮಗೆ ಏಟ್ ರೇಟು ಕೊಡ್ತಾಳ ಈಗ ನಮ್ಮ ರೈತ ಬಾಂಧವ್ರು ಏನು ಮಾಡ್ತಾರೆ ಗೊತ್ತಾನು ಬಿತ್ತಿ ಬಂದ್ಬಿಡ್ತಾರ ಎಲ್ಲಾರು ಅಲ್ಲ ಸ್ವಲ್ಪ ಅಲಸರೇ ಮಾಡಿಬಿಡ್ತಾರೆ ಬಂದು ಕಟ್ಟೆ ಮೇಲೆ ಕೂತ್ಕೊಂಡು ಹಟ್ಟೆ ಹೊಡ್ಕೊಂಡು ಕುಂತ್ ಬಿಟ್ರ ಅಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಾಗೋದಿಲ್ಲ ಹೌದಿಲ್ಲ ಈಗ ಅವು ಒಂದಿಟ್ಟು ಯಾವಾರ ರೋಗ ಬಂದ್ಬಿಡ್ತಾವೆ ರೋಗ ಬಂದ್ಕೊಳ್ಳೆ ನಾವು ಮೊದಲನ್ನು ನೋಡ್ಕೊಂಡ್ರೆ ಒಂದಿಟ್ಟು ನಮಗೆ ಔಷಧ ಹೊಡ್ಕೊಂಡು ಅದನ್ನು ನಿಯಂತ್ರಣ ಮಾಡ್ಬೋದು ಇಲ್ಲ ಅಂದ್ರೆ ಇಡೀ ಹೊಲಕ್ಕೆ ಹೊಲನ ತೊಗೊಂಡ್ಬಿಡ್ತೈತಿ ನೋಡ್ರ ಮೊನ್ನೆ ನಮ್ಮ ರಾಮಣ್ಣನ ಹೊಲ ಹಂಗೆ ಮಾಡಿಬಿಟ್ಟ ಹೋದ ವರ್ಷ ಯಾವಾಗ ಈ ಹುಳ ಯಾವಾಗ ಬರ್ತಾವ ಈ ಕೀಟ ಯಾವಾಗ ಬರ್ತಾವ ಇದೇ ಗೊತ್ತಾಗೋದಿಲ್ಲ ಶರಣಪ್ಪ ನಾವು ಹೋಗ್ತಾ ಇದ್ರೆ ಗೊತ್ತಾಗ್ತದೆ ಸೂಕ್ಷ್ಮವಾಗಿ ನಾವು ಹೋಗ್ತಿರ್ಬೇಕು ಒಟ್ಟ ಎಲಿ ಹಿಂದಿರ್ತಾವು ಎಲಿ ಮಗ್ಲಿರ್ತಾವು ನಾವು ಏ ಅವೇನ ಇಲ್ ಬಿಡ ಅಂತ ತಿಳ್ಕೊಂಡು ಬಿಟ್ಟು ಯಾಕೆ ಎಲಿ ತರನ ಬಂದಿರ್ತಾವ ಮಮ್ಮಿ ಅವನ್ನ ಸರಿ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರ ಗ್ಯಾರಂಟಿ ಒಂದ್ ಮತ್ತೊಂದು ವಾರ ಬಿಟ್ಟು ಹೋಗಿ ನೀನು ಅರ್ಧಕ್ಕರ್ಧ ಹೊಲ ತೊಗೊಂಡ್ಬಿಡ್ತದೆ ನೋಡು ಮತ್ತೆ ಅವಾಗ ಹೆಂಗ್ ನಿಯಂತ್ರಣ ಮಾಡ್ತೀನಿ ಅದೆಲ್ಲ ನಾವು ಮಾಡಿದ್ದೆಲ್ಲ ಅದು ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡ್ತದೆ ಒಳಗ ಹುಣಸೇನ್ ತೊಳ್ದಂಗೆ ಆಕತ್ತೆ ಎಲ್ಲ ಇದು ಅಲ್ಲ ಅದಕ್ಕೆ ನಾನು ಈ ಸರಿ ಏನು ಮಾಡೀನಿ ಅಂದ್ರೆ ಈ ಸಮಗ್ರ ಕೃಷಿ ಮಾಡ್ತಾರಲ್ಲ ಅಂದ್ರೆ ಒಂದೆಲ್ಲ ಇನ್ನೊಂದು ಆಗ್ತದೆ ಅಂತ ಹೇಳಿ ಮೊದಲ ನಾವೆಲ್ಲ ನಮ್ಮ ಕಾಕ ಅವರೆಲ್ಲ ಬೆಳಿತಿದ್ರಲ್ಲ ಅಕ್ಕಡಿ ಕಾಳೆಲ್ಲ ಹಾಕ್ತಿದ್ರು ಬದುಗುಂಟ ಅಕ್ಕಡಿ ಕಾಳು ಹಾಕ್ತಿದ್ರು ಅವಾಗ ಕಸ ಸಹಿತ ಬಹಳ ಬರ್ತಿದ್ದಿಲ್ಲ ಯಾಕಂದ್ರೆ ಇವು ಸದ್ರೊಳಗೆ ಬೆಳೆದ್ಬಿಡ್ತಿದ್ವ ಈಗ ಏನಾಗಿದೆ ಸಿಂಗಾಪಂಗ ಬೆಳೆದು ಬಹಳ ಕಷ್ಟ ಆಗ್ಬಿಟ್ಟದ ಬರೀ ಕಸ ತೆಗೆದು ಒಂದು ಕೆಲಸ ಆಳ ಎಲ್ಸಿ ತೊಗೊಂಡ್ಬಿಡ್ತಿ ಇಲ್ಲಿ ನೀನು ನಮಗೆ ಕೆಲಸ ಮಾಡಕ್ಕೆ ನಮಗೆ ದೊಡ್ಡ ಸಮಸ್ಯೆ ಅದ ಅಂದ್ರೆ ಏನಾಗಿದೆ ಎಲ್ಲರೂ ಈಗ ನಮ್ಮ ಕೆಲಸಗಳನ್ನು ನಾವೇ ಮಾಡಬೇಕು ಅನ್ನುವ ಕೂಡ ಆಗೈತಿ ಇರೋದಕ್ಕೆ ಅದೇನದಲ್ಲ ಕಳೆ ಕೃಷಿ ಕಾರ್ಮಿಕರನ್ನ ನಾವೆಲ್ಲ ಅಂದ್ರೆ ಅವ್ರನ್ನ ಕೂಡ ಅಂದ್ರೆ ನಾವು ಹುಡುಕಾಡ್ಕೊಂಡು ಮಾಡ್ಕೊಂಡು ಚಂದಾಗಿ ನಡ್ಸ್ಕೋಬೇಕು ಅದೊಂದ್ ಇರ್ತದೆ ಹೌದಲ್ಲ ಸಾಕಷ್ಟು ಯಂತ್ರಗಳು ಬಂದಾವ ಇಬ್ಬರು ಯಂತ್ರ ಬಂದಾವ ಯಂತ್ರಗಳ ಸಹಾಯ ತಗೋಬೇಕಂದ್ರೆ ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಹಿಂಗಾಗಿ ನಮ್ಮ ಈ ಹಳ್ಳಿ ಭಾಗದಾಗ ದೊಡ್ಡ ಸಮಸ್ಯೆ ಐತದ ಈ ಕೃಷಿನೂ ಕೂಡ ಅಂದ್ರೆ ನಾವು ಬಹಳಷ್ಟು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದ್ರಾಗ ಬಂಡವಾಳವನ್ನು ಹಾಕಬೇಕು ಆಮೇಲೆ ಬಂಡವಾಳ ತೆಗಿಲಿಕ್ಕೆ ಒಂದು ಬರ್ತದೆ ದಾರಿ ಇಲ್ಲಾಂದ್ರೆ ಒಮ್ಮೆ ಹಾಕಿದ ಬಂಡವಾಳನ್ನು ಕೈ ಕೊಟ್ಟು ಹೋಗ್ತದೆ ಹೌದೌದೌದು ಈಗ ನೋಡಿ ಹೆಸರನ್ನ ಎಕರೆಗೆ 4-5 ಕ್ವಿಂಟಲ್ ಬೆಳಿಬಹುದು ನಾವು ಬಿಡು ಅಲ್ಲ ಒಂದ್ ಎಕರೆಗೆ ವೈಜ್ಞಾನಿಕವಾಗಿ ಬೆಳೆದ್ರು ಅಂದ್ರೆ ಈಗೇನಾಗ್ಯದ ನಮ್ ಪರಿಸ್ಥಿತಿ ಅಂತಂದ್ರೆ 1 ಕ್ವಿಂಟಲ್ 1.5 ಕ್ವಿಂಟಲ್ ಅವ್ರು ಸಾಕ್ಬಿಡೋ ಅನ್ನೋ ಪರಿಸ್ಥಿತಿ ಆಗ್ಯದ ಹಂಗಾಗಿ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಬಹಳ ವೈಜ್ಞಾನಿಕವಾಗಿ ನಾವು ಈ ಕೃಷಿ ವಿಜ್ಞಾನಿಗಳ ಸಹಾಯ ತೆಗೆದುಕೊಂಡು ಒಂಚೂರು ಇಳುವರಿ ಜಾಸ್ತಿ ಮಾಡ್ಕೊಳಕ್ ನಮ್ಗೆ ಕಾಳಜಿ ತಗೋಬೇಕಾಗ್ತದೆ ಮತ್ತೆ ನಾವು ಯಾವಾಗ್ಲೂ ಅದ್ರಾಗ ಹೋಗಿ ಹೇಳಿದಂಗೆ ನೀವು ಹೋಗ್ತೀಯಲ್ಲ ಹೊಲಕ್ಕೆ ನೀವು ನಿನ್ನಂಗೆ ಎಲ್ಲರ ದಿವಸ ಹೋಗ್ಬರ್ಬೇಕು ನೋಡಿ ಹೊಲಕ್ಕೆ ಅಂದ್ರೆ ಈ ಕೃಷಿ ಕೇಂದ್ರಗಳು ಇರ್ತಾವಲ್ಲ, ಕೃಷಿ ಸಂಪರ್ಕ ಕೇಂದ್ರ, ಅವನ್ನೆಲ್ಲ ಒಟ್ಟೆ ಅವನ್ನೆಲ್ಲ ಭೇಟಿ ಆಗ್ಬೇಕು ನಾವು ಅಲ್ಲಿ ಅಧಿಕಾರಿಗಳನ್ನ, ಕೃಷಿ ಇಲಾಖೆ ಅಧಿಕಾರಿಗಳನ್ನ ಅಥವಾ ಕೃಷಿ ವಿಜ್ಞಾನಗಳನ್ನ ಭೇಟಿ ಆಗ್ತಾ ಇದ್ರೆ ಸ್ವಲ್ಪ ನಾವು ಸಲಹೆಗಳನ್ನ ತಗೋಬೇಕಲ್ಲ, ತಗೋಬೇಕು. ಮತ್ತೆ ನಾವು ಬೀಜನ ಅಂತಲ್ಲೆಲ್ಲ ತಗೊಂಡಿದ್ವಿ ಅಂದ್ರೆ ಏನು ಹೆಚ್ಚು ಕಡಿಮೆ ಆದ್ರೆ ನಮಗೆ ಒಂದು ಪರಿಹಾರ ಸಿಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಆ ಕಡೆ ವಿಚಾರ ಮಾಡ್ಬೇಕಂತ ಐತಿ. ನೋಡೋಣ ಈ ಸರಿ ಮಳೆಗಾಲ ಚಲೋ ಆಗೈತಿ, ದೇವರು ಬಹಳ ನಮ್ಗೆ ಕಾಣ್ತದ ಅನ್ಸುತ್ತೆ, ಚಲೋ ಪೀಕ್ ಬರ್ಬೋದು. ಆಗ್ಲಪ್ಪ ಹಂಗೆ ಮಾಡೋಣ ಅಂತ ಮಾಡೋಣ ಬಾ. ಮತ್ತೆ ಕುಡ್ದೋಗಂತ ಕುಂದ್ರೆ ಆಯ್ತು ಆಯ್ತು ಆಯ್ತು ನಡೆ ಹಂಗ ಹೌದು. ನಮಸ್ಕಾರ. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ತಾಲೂಕು ಕರ್ಕಿ ಸವಲದ ಸುಜಾತ ಎಸ್ ಹೆಗಡೆ ದಂತಕಲ್ ಹಾಗೂ ಸಂಗಡಿಗರಿಂದ ಯಕ್ಷಗಾನ ಜಾಂಬವತಿ ಕಲ್ಯಾಣ ಸನ್ನಿವೇಶ. ಪಾಲಯ ಗಜ ಮುಖ ಪಾರ್ವತಿ ನಂದನ ಜಾಲವ ಮಾಡದೆ ಪಾಲಿಸು ನಮ್ಮನೋ ಜಾಲವ ಮಾಡದೆ ಪಾಲಿಸು ನಮ್ಮನೋ ಜಾಲವ ಮಾಡದೆ ಪಾಲಿಸು ನಮ್ಮನೋ ಇರಲನ ಕಗೋವಿಂದನೋ ಲನಕ ಗೋವಿಂದನು ಸಂತಸದಿ ಬರೆ ಕಂಡು ಬಲರಾಮನು ಸಂತಸದಿ ಬರೆ ಕಂಡು ಬಲರಾಮನು ಪರಿಚಿಸದ ಕಿಡಿಸು ಸುತ ಪರಿಚಿಸದ ಕಿಡಿಸು ಸುತ ಕುಳ್ಳಿರಲು ಸರಸಿ ಜಾಂಬಕ ನಮಿಸುತ ಕುಳ್ಳಿರಲು ಸರಸಿ ಜಾಂಬಕ ನಮಿಸುತ ಎಂದಿನ ಉತ್ಸಾಹದಲ್ಲಿ ಇಂದೂ ಕೂಡ ಅಣ್ಣ ಬಲರಾಮ ದೇವರ ಆಸ್ಥಾನವನ್ನ ಪ್ರವೇಶಿಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಸಿಂಹಾಸನದ ಮೇಲೆ ಕುಳಿತಂತಹ ಅಣ್ಣನನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ಒಂದು ದಿನ ಅಣ್ಣನ ಮುಖವನ್ನ ನಾನು ನೋಡಲಿಲ್ಲ ಅಂತಾದರೆ ಏನೋ ಕಳೆದುಕೊಂಡಂತಹ ಭಾವ ನನ್ನನ್ನು ಆವರಿಸಿ ಬಿಡುತ್ತದೆ. ಇಂದು ಬಹಳ ಸಂತೋಷದಿಂದ ಅತ್ಯುತ್ಸಾಹದಿಂದ ಸಭಾಪ್ರವೇಶವನ್ನು ಮಾಡಿದ್ದೇನೆ. ಅರೆ, ಇದೇನಿದು? ಇದ್ದಕ್ಕಿದ್ದ ಹಾಗೆ ಸಭೆ ನಿಶಬ್ದವಾಗಿ ಹೋಯಿತಲ್ಲ. ಚಪ್ಪಾಳೆಯನ್ನಿತ್ತು ಸ್ವಾಗತಿಸುತ್ತಾ ಇದ್ದಂತಹ ಸಭಿಕರು ಇಂದು ಮೌನವೇ ಮಡುಗಟ್ಟಿದ ರೀತಿಯಲ್ಲಿ ಕುಳಿತಿದ್ದಾರಲ್ಲ, ಏಕೆ? ಏನಾಗಿದೆ? ಅಣ್ಣನನ್ನೇ ಒಮ್ಮೆ ಮಾತನಾಡಿಸ್ತೇನಂತೆ. ಅಣ್ಣ, ಇದೇನಿದು? ಅಣ್ಣ ಮುಖ ತಿರುಗಿಸಿಕೊಂಡು ಬಿಟ್ಟನಲ್ಲ. ಹಾಗಾದರೆ ಏನೋ ಸಮಸ್ಯೆ ಬಂದಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುತ್ತಾ ಇದೆ. ಅಣ್ಣನ ತಿರುಗಿದ ಮುಖದತ್ತಲೇ ಹೋಗಿ ಮಾತನಾಡಿಸ್ತೇನಂತೆ, ನೋಡೋಣ. ಅಣ್ಣ, ಇದೋ ನಿನ್ನ ತಮ್ಮ ಕೃಷ್ಣ ಬಂದು ನಿಂತಿದ್ದೇನೆ. ನಮಸ್ಕರಿಸ್ತಾ ಇದ್ದೇನೆ ಅಣ್ಣಯ್ಯ. ಯಾಕಣ್ಣ, ಇಷ್ಟು ಬಿಗುವಾದಂತಹ ವಾತಾವರಣವನ್ನು ನೋಡಿದರೆ ಏನೋ ಸಮಸ್ಯೆ ಸಮಸ್ಯೆಯ ಸುಳಿಯಲ್ಲಿ ಇರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನ ಚರಣ ಸೇವಕನಾಗಿ ನಾನಿರುವಾಗ ಚಿಂತೆ ಯಾಕಣ್ಣ, ಏನಾಯಿತು ಎನ್ನುವುದನ್ನು ಹೇಳಬೇಕು. ಸಮಸ್ಯೆಯ ಮೂಲವನ್ನೇ ನಾನು ಭೇದಿಸಿ ಬರ್ತೇನೆ ಅಣ್ಣಯ್ಯ. ಸಾಕು ಸಾಕು, ನಿಲ್ಲಿಸು ನಿನ್ನ ಮಾತುಗಳನ್ನ. ಬರದಿರು ಎಲ್ಲಿದೆಯಲೇ ಕೃಷ್ಣನೇ, ಬರದಿರು ಎಲ್ಲಿದೆಯಲೇ ಕೃಷ್ಣನೇ, ಪರೀಕ್ಷಿಸ ಮೋಳೆಯನು ಪರೀಕ್ಷಿಸ ಮೋಳೆಯನು ತುರುಳತ್ವವ ಕೈ ಒಂಡೆಲ ಮಾನವ ತೊರೆದೆಯೋ ನಿಶ್ಚಯವೋ ಏಯ್ ಕೃಷ್ಣ,